ಅಂತರ್ಜಾಲಿತ ಅಂತಃಕರಣ ತಾರ್ಕಿಕ ಬುದ್ಧಿಯಿಂದ ವಿಚಲಿತವಾದ ಅಂತಃಕರಣದಿಂದ ಕೂಡಿದವರು ಏನಿದ್ದಾರೋ ಅವರಿಗೆ ಪ್ರಮಾಣ ಉಪಪನ್ನಮಪಿ, ಅವರಿಗೆ ಪ್ರಮಾಣವು ಲಭ್ಯವಿದ್ದರೂ ಕೂಡ ಏಕತ್ವ ವಿಜ್ಞಾನದಲ್ಲಿ ನಿಲ್ಲೋದಿಲ್ಲ. ಆತ್ಮ ಏಕತ್ವ ವಿಜ್ಞಾನ ಅಸಕೃತ ಉಚ್ಚಮಾನಮಪಿ, ಅನೇಕ ಸಲ ಇದನ್ನು ತಿಳಿಸಿ ಹೇಳಿದಾಗ್ಯೂ ಕೂಡ ಆತ್ಮ ಏಕತ್ವ ವಿಜ್ಞಾನ ಅಸಕೃತ ಉಚ್ಚಮಾನಮಪಿ, ಇದನ್ನು ಹೇಳಿಕೊಡಲಾಗಿದೆ, ಅನೇಕ ಸಲ ಹೇಳಿಕೊಡಲಾಗಿದೆ. ಆದರೆ ಏನು ಮಾಡೋದು, ಅನೃಜ ಬುದ್ಧಿನಾಂ, ಅವರಿಗೆ ಇದನ್ನು ತಿಳಿದುಕೊಳ್ಳುವುದರ ಬಗ್ಗೆ, ಯಥಾವತ್ತಾಗಿ ತಿಳಿದುಕೊಳ್ಳುವುದರ ಬಗ್ಗೆ, ಯಾಥಾತ್ಮ್ಯ ಜ್ಞಾನವನ್ನು ಹೊಂದುವುದರ ಬಗ್ಗೆ ವಿಚಲಿತ ಮನಸ್ಸಿನವರಾಗಿದ್ದರಿಂದಾಗಿ ಅವರಿಗೆ ಇದು ಎಷ್ಟು ಸಲ ಹೇಳಿದರೂ ಕೂಡ ಅರ್ಥವಾಗುವುದಿಲ್ಲ. ಯಾಕೆ? ಬುದ್ಧಿ ಕದಡಿ ಹೋಗಿದೆ, ಬುದ್ಧಿ ಗೊಂದಲಮಯವಾಗಿದೆ. ಯಾಕೆ ಗೊಂದಲಮಯವಾಗಿದೆ? ಅನೇಕ ತಾರ್ಕಿಕ ಬುದ್ಧಿ, ಅನೇಕಾನೇಕ ತಾರ್ಕಿಕರ ಬುದ್ಧಿಗೆ ಇದು ನೋಡಿ, ಶ್ರುತಿಮತಸ್ತರ್ಕ, ಶ್ರುತಿಮತದ ತರ್ಕವನ್ನು ಮಾತ್ರ ನಾವು ಅನುಸರಿಸಬೇಕು. ಇತರ ತರ್ಕಗಳನ್ನು ಅನುಸರಿಸಿದರೆ ನೀವು ಸಾಂಖ್ಯರನ್ನು, ಕಾಣಾದರನ್ನು, ಮೀಮಾಂಸಕರನ್ನು, ವೈಶೇಷಿಕರನ್ನು, ಇವರೆಲ್ಲರನ್ನೂ ನೀವು ಮಿಕ್ಸಪ್ ಮಾಡ್ಕೊಳಿಕತ್ತೀರಿ ಅಂತ ಅರ್ಥ ಆಗ್ತದೆ. ಶ್ರುತಿ ಮತ ಹಾಗಿಲ್ಲ, ಶ್ರುತಿಯಲ್ಲಿ ತರ್ಕ ಏಕಮುಖವಾಗಿರ್ತದೆ. ಅದನ್ನು ನಾವು ಅವಲಂಬಿಸಿಕೊಂಡು ಅಧ್ಯಯನ ಮಾಡಿದರೆ ನಮ್ಮ ಅಧ್ಯಯನವು ನಮಗೆ ತಥಾಸ್ತು ಅಂತ ಹೇಳುತ್ತದೆ. ಅನ್ಯಥಾ ಬುದ್ಧಿ ಮೊದಲೇ ನಮ್ಮದು ಒಂದು ವಿಚಿತ್ರ ಬುದ್ಧಿ, ಮೇಲೆ ಇದೆಲ್ಲ ಜನ ಫೀಡ್ ಮಾಡ್ತಾರೆ, ಅವರೆಲ್ಲ ಫೀಡ್ ಮಾಡಿದಾಗ ಅನೃಜ ಬುದ್ಧಿನ ಇಂತಹ ಬ್ರಾಹ್ಮಣನ, ಬ್ರಾಹ್ಮಣನ ಅಂದರೆ ಅಧ್ಯಯನದಲ್ಲಿ ತೊಡಗಿದಂತಹ ಅವರೇನಿದ್ದಾರೋ, ಚೇತಸಿ ನ ಅಧೀಯತ. ಆದ್ದರಿಂದ ಏನು ಮಾಡ್ತದೆ ಶಾಸ್ತ್ರ, ಆದರವತಿ ಪುನಃ ಪುನಃ ಆಹ, ಅದನ್ನು ಪ್ರತಿಪಾದಿಸಲಿಕ್ಕಾಗಿ ಅತ್ಯಂತ ಗೌರವ ಆಧಾರದಿಂದ ಕೂಡಿದಂತಹ ಈ ಉಪನಿಷತ್ತು ಮತ್ತೆ ಮತ್ತೆ ಅದೇ ವಿಷಯವನ್ನು ಬೇರೆ ಉದಾಹರಣೆಗಳಿಂದ, ಬೇರೆ ತರ್ಕಗಳಿಂದ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತದೆ. ಏನು ತಿಳಿಸಬೇಕಾಗಿದೆ? ಏತದ್ ವೈ ತತ್, ಆ ಬ್ರಹ್ಮನು ನೀನೇ ಆಗಿದ್ದೀಯಾ ಅನ್ನುವುದನ್ನು ಅದು ತಿಳಿಸಿ ಹೇಳಬೇಕಾಗಿದೆ. ಅದಕ್ಕಾಗಿ ಮುಂಚಿತವಾಗಿ ಒಂದು ತರ್ಕವನ್ನು ಅನುಸರಿಸಿದ್ದಾರೆ. ಏನು? ಯಾವನು ಗಾಢನಿದ್ರೆಯಲ್ಲಿಯೂ ಕೂಡ ಇರುವುದರಿಂದಾಗಿ ಅವನ ಆಶ್ರಯವನ್ನು ಹೊಂದಿದಂತಹ ಅಂತಃಕರಣವು ವಾಸನಾಸಹಿತವಾದ ಒಂದು ಚಟುವಟಿಕೆಯಲ್ಲದೆ ತೊಡಗಿರುತ್ತದೆ, ಸುಪ್ತವಾಗಿ ಡಾರ್ಮನೆಂಟಾಗಿ, ಆದರೂ ಕೂಡ ಚಟುವಟಿಕೆ ಅಲ್ಲಿ ನಡೆದಿರುತ್ತದೆ. ಯಾವ ಚೈತನ್ಯದ ಆಶ್ರಯದಲ್ಲಿ ನಡೆದಿದೆ? ಕಾಮಂ ಕಾಮಂ ಪುರುಷ, ತಂ ತಂ ಕಾಮಂ ಪುರುಷ ನಿರ್ಮಿಮಾಣ, ಯಾರನ್ನು ಆಶ್ರಯಿಸಿಕೊಂಡು ಇವೆಲ್ಲವೂ ನಡೀತಾ ಇವೆ, ತದೇವ ಶುಕ್ರಂ ಅಂತ ಏನು ಶ್ಲೋಕದಲ್ಲಿ ಹೇಳಿದ್ದಾರೆ, ಅದೇ ವಿಚಾರವನ್ನು ಮತ್ತೆ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಕೂಡ ಹೇಳುವವರಿದ್ದಾರೆ. ಏನಂತ ಹೇಳ್ತಾರೆ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟ, ರೂಪಂ ರೂಪಂ ಪ್ರತಿರೂಪೋ ಬಭೂವ, ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ, ಏಕಸ್ತಥಾ ಸರ್ವಭೂತಾಂತರಾತ್ಮ, ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ಏಕಸ್ತಥಾ ಸರ್ವಭೂತಾಂತರಾತ್ಮ. ಏಕಸ್ತಥಾ ಸರ್ವಭೂತಾಂತರಾತ್ಮ. ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಯಥಾ ಏಕಃ ಅಗ್ನಿಹಿ, ಯಾವ ಪ್ರಕಾರ ಒಂದು ಅಗ್ನಿ ಭುವನಂ ಪ್ರವಿಶ್ಯ ಅದು ಒಂದು ಭುವನ, ಒಂದು ಪ್ರದೇಶ, ಒಂದು ಮನೆ, ಒಂದು ಅಥವಾ ಒಂದು ಲೋಕವನ್ನು, ಒಂದು ಊರನ್ನು, ಏಕಃ ಅಗ್ನಿ ಒಂದು ಕಾಡನ್ನು, ಭುವನ ಎಲ್ಲಿ ವಾಸಿಸಲಿಕ್ಕೆ ಅನುಕೂಲ ಇದೆಯೋ ಅದಕ್ಕೆ ಭುವನ ಅಂತ. ಯಥಾ ಏಕಃ ಅಗ್ನಿ ಭುವನಂ ಪ್ರವಿಶ್ಯ, ಭುವನವನ್ನು ಸೇರಿ ಏನಾಗ್ತದೆ, ಎಲ್ಲೆಲ್ಲಿ ಅದು ಇರ್ತದೋ ಅದೇ ರೂಪವನ್ನು ಹೊಂದ್ತದೆ. ಈಗ ಒಂದು ಕಂಬಕ್ಕೆ ಬೆಂಕಿ ಹತ್ತಂತಿರ್ಬೇಕು, ಬೆಂಕಿ ಹೆಂಗೆ ಕಾಣಿಸ್ತದೆ, ಕಂಬದ ಆಕಾರ ಹಾಗೆ ಕಾಣಿಸ್ತದೆ. ತೊಲೆಗೆ ಬೆಂಕಿ ಹತ್ತು, ತೊಲೆ ಆಕಾರವಾಗಿ ಕಾಣಿಸ್ತದೆ. ಕಿಟಕಿಗೆ ಬೆಂಕಿ ಹತ್ತು, ಕಿಟಕಿ ಆಕಾರವಾಗಿ ಕಾಣಿಸ್ತದೆ. ವೃಕ್ಷಕ್ಕೆ ಬೆಂಕಿ ಹತ್ತು, ವೃಕ್ಷ ಆಕಾರವಾಗಿ ಕಾಣಿಸ್ತದಲ್ಲ, ವೃಕ್ಷಾಕಾರವಾಗಿ ಬಿಡ್ತದೆ. ಏಕಃ ಅಗ್ನಿ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ. ಅವು ಏನೇನು ರೂಪಗಳಿವೆಯೋ ಅಂತ್ಯ ಅಂತ್ಯೆಯೇ ಅದು ಕೂಡ ಕಾಣುತ್ತದೆ, ಅದು ಕೂಡ ಹೊಕ್ಕಿರುತ್ತದೆ, ಅದರಂತೆ ಅದು ಒಳಗೆ ಸೇರಿರುತ್ತದೆ. ಹೇಗೋ ಯಥ ತಥ, ತಥ ಮೂರನೇ ಸಾಲಿನೊಳಗಿನಿದೆ ತಥ. ಏಕಃ ಸರ್ವಭೂತಾಂತರಾತ್ಮ, ಒಬ್ಬನೇ ಏಕಃ ಆತ್ಮ ಸರ್ವಭೂತಾಂತರ, ಒಬ್ಬನೇ ಆತ್ಮನು ಎಲ್ಲರಲ್ಲಿಯೂ ಇದ್ದಾನೆ. ಅಂದಮೇಲೆ ಎಷ್ಟು ಆತ್ಮಗಳಾದವು, ಆ ಎಲ್ಲ ಎಲ್ಲ ಜೀವರಾಶಿಗಳಲ್ಲಿ ಇದ್ದಾನೆ ಅಂದಮೇಲೆ ಅಷ್ಟು ಆತ್ಮ ಆದಲ್ಲ. ಹೇಗೆ ಅನೇಕ ಬೆಂಕಿಗಳಾಗಿಲ್ಲವೋ ಹಾಗೆ ಇಲ್ಲಿ ಕೂಡ ಅನೇಕ ಆತ್ಮರು ಆಗಿಲ್ಲ. ಏಕಃ ಆತ್ಮ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ಒಳಗು ಹೊರಗು ಎಲ್ಲೆಲ್ಲಿಯೂ ಕೂಡ ಅವುಗಳವುಗಳ ರೂಪದಂತೆ ಅದು ಇರುತ್ತದೆ, ತೋರುತ್ತದೆ, ಅನಿಸ್ತದೆ. ಆದರೆ ವಾಸ್ತವಿಕವಾಗಿ ಒಂದೇ ಬೆಂಕಿ ಹೇಗೋ ಹಾಗೆ ಇಲ್ಲಿಯೂ ಕೂಡ ಒಂದೇ ಆತ್ಮ. ಇಲ್ಲಿ ಇರುವಿಯಂತೆ ಕಾಣ್ತದೆ, ಇರುವಿಯಂತೆ ತೋರ್ತದೆ, ಅದರಲ್ಲಿರೋದು ಅದೇ ಸೇಮ್ ಆತ್ಮ. ಅಲ್ಲಿ ಆನೆ ಅಂತ ಕಾಣ್ತದೆ, ಆನೆ ಅಂತ ತೋರ್ತದೆ, ಅಲ್ಲಿರೋದು ಸೇಮ್ ಆತ್ಮ. ಅನೇಕ ಆತ್ಮ ಇಲ್ಲ, ಒಂದೇ ಆತ್ಮ. ಹೀಗೆ ಒಬ್ಬನೇ ಸೂರ್ಯನು ಅನೇಕ ಸರೋವರಗಳಲ್ಲಿ, ಅನೇಕ ಡ್ರಮ್ಗಳಲ್ಲಿ, ಅನೇಕ ಸಿಂಟೆಕ್ಸ್ಗಳಲ್ಲಿ, ಅನೇಕ ಕೊಡಗಳಲ್ಲಿ, ಅನೇಕ ತಂಬಿಗೆಗಳಲ್ಲಿ, ಥಾಲಿಗಳಲ್ಲಿ, ಇಷ್ಟು ಯಾಕೆ ನೀವು ಕೊಡುವಂಥ ಉದ್ಧರಣಿಯಲ್ಲಿಯೂ ಕೂಡ ಆ ಒಂದೇ ಸೂರ್ಯನ ಪ್ರತಿಬಿಂಬ ಹೀಗೆ ಅನೇಕವಾಗಿ ನಮಗೆ ಕಾಣ್ತವೆ. ಆದರೆ ಇರುವುದು ಒಂದೇ ಸೂರ್ಯನೋ? ಹಾಗೆಯೇ ಇಲ್ಲಿ ಕೂಡ ಇರುವುದು ಒಂದೇ ಆತ್ಮ. ಅವರೊಳಗೂ ಆತ್ಮ ಇದೆ ಅಂತ ಅನಿಸಿದ್ದೆ, ಆದರೆ ಅವರೊಳಗೆ ಅನ್ನುವುದು ನಾಮರೂಪ, ಅದನ್ನು ಬಿಟ್ಕೊಟ್ಟು ನೋಡು. ಆವಾಗ ಅಲ್ಲಿ ಅನೇಕ ಪ್ರತಿಬಿಂಬಗಳು ಕಾಣ್ತವೆ. ಪ್ರತಿಬಿಂಬ ಪ್ರತಿಬಿಂಬ ಅದು, ಅದು ಸತ್ಯ ಅಲ್ಲ. ಆತ್ಮ ಅನೇಕ ಇದ್ದಿದ್ದಿಲ್ಲ, ಈಗ ಅನೇಕ ಆಗಿಲ್ಲ, ಎಂದಿಗೂ ಅನೇಕವಾಗುವುದಿಲ್ಲ. ಉಪಾಧಿ ವಶದಲ್ಲಿ ನಾವು ಅನೇಕವಾಗಿ ನೋಡ್ತೀವಿ. ಬಯಲು ಆಲಯದೊಳೋ, ಆಲಯವು ಬಯಲೊಳೋ, ಆ ಗೋಡೆಯನ್ನೇ ಕೆಡವಿದಾಗ ಆಲಯವೂ ಇಲ್ಲ, ಬಯಲೂ ಇಲ್ಲ, ಇರುವುದು ಏನು? ಆಕಾಶ ಮಾತ್ರ. ಹಾಗೆ ಇಲ್ಲಿ ನೀವು ಗೋಡೆ ದೃಷ್ಟಿಯಿಂದ ಹೊರಗೆ ಒಳಗೆ ಅಂತ ಎರಡು ಭಾಗ ಮಾಡ್ತೀರ. ಆಕಾಶದಲ್ಲಿ ಒಳಗೆ ಹೊರಗೆ ಅಂತ ಎರಡು ಭಾಗಗಳು ಇಲ್ಲೇ ಇಲ್ಲ. ಗೋಡೆ ದೃಷ್ಟಿಯಿಂದ ಈ ಗೋಡೆ ಇರೋದ್ರಿಂದ ಅದು ಹೊರಗೆ ಅಂತ ವ್ಯವಹಾರ ಆಗ್ತದೆ, ಇದು ಒಳಗೆ ಅಂತ ವ್ಯವಹಾರ ಆಗ್ತದೆ. ಈ ಗೋಡೆ ಕೆಡವು ಬಿಡಿ, ಬಯಲು ಬಯಲು ಆಕಾಶ, ಹೊರಗೂ ಇಲ್ಲ ಒಳಗೂ ಇಲ್ಲ, ಇರೋದೇನು ಆಕಾಶ ಮಾತ್ರ. ಒಂದು ಗೋಡೆ ಕಟ್ಟಿದ್ರಿಂದ ಇಷ್ಟು ಭೇದಗಳು. ಹಾಗೆಯೇ ಉಪಾಧಿವಶವಾಗಿ ಅನೇಕ ಭೇದಗಳಿವೆ ಆತ್ಮನಲ್ಲಿ, ವಿನಃ ಉಪಾಧಿರಹಿತವಾಗಿ ನೋಡಿದ್ದಾದರೆ ಏಕೋ ಆತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ಹೊರಗೂ ಒಳಗೂ ಅನೇಕಾನೇಕ ಇದ್ದಂತೆ ಕಾಣ್ತದೆ ವಿನಃ ಅದು ಬರೀ ಒಂದೇ ಒಂದಾಗಿದೆ. ಅಗ್ನಿ ಯಥಾ ಏಕ ಏವ ಪ್ರಕಾಶಾತ್ಮ ಸನ್ ಭುವನಂ ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ ಅಯಂ ಲೋಕಃ ತಂ ಇಮಂ ಪ್ರವಿಷ್ಟಃ ಅನುಪ್ರವಿಷ್ಟಃ. ಮಂತ್ರದಲ್ಲಿ ಭುವನಂ ಶಬ್ದ, ಅದನ್ನು ಇಲ್ಲಿ ಲೋಕಂ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ಭುವನವನ್ನು ಲೋಕ ಅನ್ನು ಅರ್ಥ ಮಾಡಿದ್ದಾರೆ? ಅಸ್ಮಿನ್ ಈ ಲೋಕದಲ್ಲಿ ಭೂತಾನಿ, ಈ ಲೋಕದಲ್ಲಿ ಜೀವಭೂತ ರಾಶಿಗಳು ಇರುತ್ತವೆ, ಆದ್ದರಿಂದ ಭುವನಂ. ಭವಂತಿ ಅಸ್ಮಿನ್ ಭೂತಾನಿ ಭುವನಂ ಅಯಂ ಲೋಕಃ ಇತ್ಯರ್ಥ, ಈ ಲೋಕ ಅಂತ ಅರ್ಥ. ಈ ಲೋಕ ಇಷ್ಟೇ ಅಲ್ಲ, ಇನ್ನು ಎಷ್ಟು ಬೇಕಾದಷ್ಟು ಲೋಕಗಳಿರಲಿ. ಇಮಂ ಪ್ರವಿಷ್ಟಃ, ಈ ಆತ್ಮನು ಅವರಲ್ಲಿ, ಸಾರಿ, ಈ ಅಗ್ನಿಯು ಅಲ್ಲಿ ಪ್ರವೇಶಿಸಿದ್ದಾದರೆ ಅನುಪ್ರವಿಷ್ಟಃ ಚೇತ್ ಅವಾಗೇನಾಗ್ತದೆ? ರೂಪಂ ರೂಪಂ ಪ್ರತಿ ದಾರು ಆದಿ ದಾಹ್ಯ ಭೇದಂ ಪ್ರತಿ ಇತ್ಯರ್ಥ. ಭಾಷ್ಯ ರೂಪಂ ರೂಪಂ ಪ್ರತಿ ದಾರು ಆದಿ ದಾಹ್ಯ ಭೇದಂ ಪ್ರತಿ ಇತ್ಯರ್ಥ. ದಾರು ಅಂದರೆ ಕಾಂಗ್ರೆಸ್ ಅಲ್ಲ, ಆ ದಾರು ಅಲ್ಲ ಇದು. ಏನಿದೆ ದಾರು? ಕಟ್ಟಿಗೆ, ಮರ, ವೃಕ್ಷ. ಭುವನಂ ಅಲ್ಲಿ ಪ್ರವೇಶವಾದಂತಹ ಬೆಂಕಿ, ರೂಪಂ ರೂಪಂ ಅಲ್ಲಿ ಅನೇಕ ರೂಪಗಳಿರ್ತವೆ. ವೃಕ್ಷ ಇರ್ತದೆ, ಮನೆ ಇರ್ತವೆ, ಕಾಡಿರ್ತದೆ, ಅನೇಕ ಇರ್ತವೆ. ಅವುಗಳನ್ನು ಯಾವ್ಯಾವುದನ್ನು ಸುಡಲಿಕ್ಕೆ ಸಾಧ್ಯವೋ ಅದನ್ನು ಅದು ಸುಡುತ್ತದೆ, ಸುಡಬೇಕಾದದ್ದನ್ನು ಸುಡುತ್ತದೆ. ಸುಡಲಾರದ್ದನ್ನು ಸುಡಲಿಕ್ಕಾಗೋದಿಲ್ಲ, ಸುಡಬೇಕಾದದ್ದನ್ನು ಸುಡುತ್ತದೆ. ಹಾಗೆ ಸುಡಲ್ಪಡಬೇಕಾದ ವಸ್ತುಗಳನ್ನು ಸುಡ್ತಾ ಇರುವಾಗ ಏನವು ವಸ್ತುಗಳು? ದಾರು ಆದಿ, ಕಟ್ಟಿಗೆ ಇತ್ಯಾದಿ ಬೇರೆ ಬೇರೆ ಅನೇಕ ವಸ್ತುಗಳು. ಹೌದು, ಇವುಗಳನ್ನು ಸುಡುವಾಗ ಬಹುವಿಧ ಬಭೂವ ದಾಹ್ಯ ಭೇದೇನ, ಅವುಗಳವುಗಳ ರೂಪದಂತೆ, ಅವುಗಳವುಗಳ ಭೇದ ರೂಪದಂತೆ ಬೆಂಕಿಯು ಆ ರೂಪಗಳನ್ನು ಧರಿಸುತ್ತದೆ, ಧಾರಣೆ ಮಾಡುತ್ತದೆ, ಆ ರೂಪಗಳನ್ನು ಒಳಹಾಕುತ್ತದೆ, ಆ ರೂಪವನ್ನೇ ಧರಿಸುತ್ತದೆ, ಅದನ್ನು ಸುಟ್ಟಾಕ್ತದೆ. ಈಕಃ ಅಗ್ನಿ ಒಂದೇ ಒಂದು ಅಗ್ನಿ ಇಷ್ಟು ಕೆಲಸ ಮಾಡ್ತದೆ. ದಾಹ್ಯ ಭೇದೇನ ಬಹುವಿಧ ಬಭೂವ. ಅದೇ ಪ್ರಕಾರವಾಗಿ ಏಕೈವ ತಥಾ ಸರ್ವಭೂತಾಂತರಾತ್ಮ ಸರ್ವೇಷಾಂ ಭೂತಾನಾಂ ಅಭ್ಯಂತರ ಆತ್ಮ ಅತಿ ಸೂಕ್ಷ್ಮತ್ವಾತ್ ದಾರು ಆದಿಷು ಇವ ರೂಪಂ ರೂಪಂ ಸರ್ವದೇಹಂ ಪ್ರತಿ ಪ್ರವಿಷ್ಟತ್ವಾತ್ ಪ್ರತಿರೂಪೋ ಬಭೂವ ಬಹಿಶ್ಚ ಸ್ವೇನ ಅವಿಕೃತೇನ ರೂಪೇಣ ಆಕಾಶವತ್. ಏಕ ಏವ ಆತ್ಮ. ಅದೇ ಪ್ರಕಾರ ಮೇಲೆ ಹೇಗಿಳಿದೆಯೋ ಅದೇ ಪ್ರಕಾರ ಒಬ್ಬನೇ ಆತ್ಮನು. ಸರ್ವಭೂತಾಂತರ ಇವ ಸರ್ವಭೂತಾಂತರ ಆತ್ಮ. ಆತ್ಮ ಸರ್ವಭೂತಾಂತರ, ಎಲ್ಲ ದೇವರಾಶಿಗಳ ಒಳಗಡೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಏನಾಗ್ತದೆ, ಭೂತಾನಾಂ ಅಭ್ಯಂತರ, ಆ ಭೂತರಾಶಿಗಳ ಒಳಗಡೆ ಆತ್ಮ ಆತ್ಮನು. ಅತಿಸೂಕ್ಷ್ಮತ್ವಾತ್ ಅತಿಸೂಕ್ಷ್ಮನಾದ ಆತ್ಮ. ಎಷ್ಟು ಸೂಕ್ಷ್ಮ, ಅಂತಃಕರಣಕ್ಕಿಂತ ಸೂಕ್ಷ್ಮ. ಅಂತಃಕರಣ ಎಷ್ಟು ಸೂಕ್ಷ್ಮದ, ವೃತ್ತಿಗಳಿಗಿಂತ ಸೂಕ್ಷ್ಮ. ವೃತ್ತಿಗಳು ಎಷ್ಟು ಸೂಕ್ಷ್ಮವ, ಮನಸ್ಸು ಬುದ್ಧಿಗಳಿಗಿಂತ ಸೂಕ್ಷ್ಮ. ಮನಸ್ಸು ಬುದ್ಧಿಗಳು ಎಷ್ಟು ಸೂಕ್ಷ್ಮ ಇವೆ ಹಾಗೆ ವಿಚಾರ ಮಾಡ್ತಾ ಹೋಗ್ರಿ. ಮನನ ಮನಸ್ಸು ಬುದ್ಧಿಗಳು ಎಷ್ಟು ಸೂಕ್ಷ್ಮ ಇವೆ, ಇಂದ್ರಿಯಗಳಿಗಿಂತ ಸೂಕ್ಷ್ಮ. ಇಂದ್ರಿಯಗಳು ಎಷ್ಟು ಸೂಕ್ಷ್ಮ ಇವೆ, ಶಬ್ದಾದಿಗಳಿಗಿಂತ, ಶಬ್ದಾದಿ ವಿಷಯಗಳಿಗಿಂತ ಸೂಕ್ಷ್ಮ. ಶಬ್ದಾದಿ ವಿಷಯಗಳು ಎಷ್ಟು ಸೂಕ್ಷ್ಮ ಇವೆ, ಸ್ಥೂಲ ಪದಾರ್ಥಗಳಿಗಿಂತ ಸೂಕ್ಷ್ಮ, ಸ್ಥೂಲ ಪ್ರಪಂಚಕ್ಕಿಂತ ಸೂಕ್ಷ್ಮ. ಹಾಗೆ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮ. ಆತ್ಮ ಅಂತಃಕರಣಕ್ಕಿಂತ ಸೂಕ್ಷ್ಮ ಆತ್ಮ. ಅದೇನು ಅತಿ ಸೂಕ್ಷ್ಮತ್ವಾತ್ ದಾರು ಆದಿಶು ಇವ, ಅಲ್ಲಿರುವ ಎಲ್ಲ ಪದಾರ್ಥಗಳಲ್ಲಿ ರೂಪಂ ರೂಪಂ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಸರ್ವದೇಹಂ ಪ್ರತಿ. ಅಲ್ಲಿ ಹೇಗೆ ಕಟ್ಟಿಗೆ ಇತ್ಯಾದಿಗಳಲ್ಲಿ ತಾನು ಒಳ ಹಕ್ಕು ಅದರಂತೆ ಇತ್ತೋ, ಹಾಗೆ ಇಲ್ಲಿ ಪರಮಾತ್ಮನು ಆತ್ಮ ಸಚ್ಚಿದಾನಂದ ಎಲ್ಲ ದೇಹಗಳನ್ನು ಹಕ್ಕು ಸರ್ವದೇಹಂ ಪ್ರತಿ ಪ್ರವಿಷ್ಟತ್ವಾತ್ ಅತಿಸೂಕ್ಷ್ಮತ್ವಾತ್ ಅತಿಸೂಕ್ಷ್ಮವಾಗಿದ್ದರಿಂದಾಗಿ ದಾರು ಆದಿಶೀವ ಕಟ್ಟಿಗೆ ಇತ್ಯಾದಿಗಳಲ್ಲಿ ಸಪ್ರವೇಶವಾದಂತೆ ರೂಪಂ ರೂಪಂ ಎಲ್ಲ ರೂಪಗಳನ್ನು ಪ್ರವೇಶ ಮಾಡಿತು. ಎಲ್ಲ ರೂಪ ಅಂದ್ರೇನು, ಸರ್ವದೇಹಂ ಪ್ರತಿ ಎಲ್ಲ ದೇಹಗಳನ್ನು ಇರುವೆಯಿಂದ ಹಿಡಿದುಕೊಂಡು ಬ್ರಹ್ಮನವರೆಗೂ ಎಲ್ಲ ದೇಹಗಳನ್ನು ಅದು ಹಕ್ಕು. ಪ್ರತಿ ಪ್ರವಿಷ್ಟತ್ವಾದ ಪ್ರತಿರೂಪೋ ಬಭೂವ, ಆ ರೂಪಗಳಂತೆ ಇದೆ, ಅಂತೆ ಇದೆ, ಇರುವೆಯಂತೆ ಇದೆ, ಆನೆಯಂತಿದೆ, ದೇವ ಮಾನವನಂತಿದೆ, ಮನುಷ್ಯ ಮಾನವನಂತಿದೆ, ಮಾನವನಂತಿದೆ, ಅಂತೆ ಅಂತೆ ಅಂತೆ ಇದೆ. ವಾಸ್ತವಿಕಾಂಶದಲ್ಲಿ ಪ್ರವೇಶನೇ ಆಗಿಲ್ಲ. ಹೇಗೆ ಹಗ್ಗವು ಹಾವನ್ನು ಪ್ರವೇಶ ಆಗಿಲ್ಲ, ಅಥವಾ ಹಾವು ಹಗ್ಗವನ್ನು ಪ್ರವೇಶವಾಗಿಲ್ಲ, ಹಾಗೆ ಪರಮಾತ್ಮ ಎಲ್ಲರಲ್ಲಿಯೂ ಪ್ರವೇಶನೂ ಆಗಿಲ್ಲ, ಎಲ್ಲರೂ ಪರಮಾತ್ಮನಲ್ಲಿ ಪ್ರವೇಶ ಆಗಿಲ್ಲ. ಪ್ರವೇಶ ಶಬ್ದ ಔಪಚಾರಿಕ ಶಬ್ದ. ಅಂತೆ ಇವ ಆಸ್ ದೋ ಎಂಟ್ರಿ. ಆ ಪ್ರವೇಶ ಹೇಗಿದೆ, ಆಸ್ ದೋ ನಾಟ್ ರಿಯಲ್ ಇತ್ಯರ್ಥ. ಸತ್ಯವಾಗಿ ಪ್ರವೇಶ ಅನ್ನುವಂಥದ್ದಾಗಿಲ್ಲ. ಆದ್ದರಿಂದ ಅದು ಆತ್ಮ ನಮ್ಮನ್ನು ಬಿಟ್ಟು ಹೋಗುವ ಅವಶ್ಯಕತೆಯು ಹೌದಲ್ವ? ಆತ್ಮ ಪ್ರವೇಶನೇ ಆಗಿಲ್ಲ ಇನ್ನು ದೇಹ ಬಿಟ್ಟುಕೊಟ್ಟು ಬಾ ಅನ್ನೋ ಅವಶ್ಯಕತೆ ಏನಿದೆ? ಅದು ಆತ್ಮನ ಬಗ್ಗೆ. ದೇಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆತ್ಮ ಪ್ರವೇಶ ಆಗಿಲ್ಲ, ಹೀಗಾಗಿ ದೇಹವನ್ನು ಬಿಟ್ಟುಕೊಟ್ಟು ಹೋಗುವ ಅವಶ್ಯಕತೆ ಇದೆ. ಇನ್ನು ದೇಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೇಹ ಅನ್ನೋದೊಂದು ಇದೆಯಾ? ಹಾಗಾದರೆ ದೇಹ ಅನ್ನೋದೊಂದು ಇದೆಯಾ? ಆತ್ಮನ ಪ್ರವೇಶವು ಹೇಗೆ ಇವ ಅಂತೆ, ಹಾಗೆ ದೇಹವು ಇದ್ದಂತೆ. ಈ ಪ್ರವೇಶವು ಎಷ್ಟು ಭ್ರಮಿತವೋ ದೇಹದ ಇರುವಿಕೆಯು ಕೂಡ ಅಷ್ಟೇ ಭ್ರಮಿತ. ಇದು ಹೇಗೆ ಅಂದರೆ, ತಮ್ಮ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡಿಗೆ ನೀರು ಪ್ರವಾಹವಾದಂತೆ ಕಾಣ್ತದೆ. ಕೇಳ್ಕೊಳ್ಳಿ, ಆ ಕಡೆಯಿಂದ ಒಂದು ಕಾರ್ ಬರ್ತಿರ್ತದೆ. ಆ ಕಾರು ಅದು ನೀರನ್ನು ಪ್ರವೇಶ ಮಾಡ್ತದೋ ಇಲ್ಲ, ನಾ ಹೇಳಿದ ಅರ್ಥ ಮಾಡ್ಕೋಬೇಕು. ಸರಿ, ನೀರಿದ್ದಂತೆ ಅಂತ ಮೊದಲೇ ಹೇಳಿಬಿಟ್ಟೇವಲ್ಲ ನಾವು. ಅಂದಮೇಲೆ ನೀರಿನಂತೆ ತೋರ್ತಾ ಇರುವ ನದಿಯಲ್ಲಿ ಕಾರು ಪ್ರವೇಶ ಮಾಡ್ತಾ ಇದೆ. ಅಲ್ಲಿ ನೀವು ಮಾಡಿದಂತೆ ಅನ್ನಬಾರ್ದು ನೀವು, ಏಕೆಂದರೆ ಇಲ್ಲಿ ಮೊದಲು ನೀವು ಅಂತ್ಯ ಉಪಯೋಗ ಮಾಡಿಬಿಟ್ಟಿದ್ದೀರಿ. ಆ ಅಂತ್ಯಗಳಲ್ಲಿ ಏನು ಬರ್ತಾವೋ ಎಲ್ಲವೂ ಅಂತ್ಯಗಳೇ, ಅದನ್ನು ಬಾಹ್ಯದ ಹೇಳೋ ಅವಶ್ಯಕತೆ ಇಲ್ಲ. ಮಾಡ್ತಾ ಇದೆ ನೋಡಿ ನೋಡಿ ನೋಡಿ, ಆ ನೀರೊಳಗೆ ಬರ್ತಾ ಇದೆ ಕಾರು. ಹಾಗೆಯೇ ಆತ್ಮ ಪ್ರವೇಶ ಮಾಡಿದ. ಎಲ್ಲಿ ಪ್ರವೇಶ ಮಾಡಿದ? ರೂಪಂ ರೂಪಂ ಪ್ರತಿರೂಪಂ, ಎಲ್ಲ ಉಪಾಧಿಗಳನ್ನು ಪ್ರವೇಶಿಸಿದ. ಪ್ರವೇಶಿಸಿದಂತೆ ಪ್ರವೇಶಿಸಿದ ಅಷ್ಟೇ ವಿನಃ ಆ ಹೊರಗೆ ಬರೋ ಅವಶ್ಯಕತೆಯೂ ಇಲ್ಲ. ದಾರು ಆದಿಶು ಇವ ರೂಪಂ, ಇವ ದಾರು ಆದಿಶು ಇವ, ಮೇಲೆ ಉದಾಹರಣೆಯಲ್ಲಿ ಹೇಗೆ ಕಟ್ಟಿಗೆ ಇತ್ಯಾದಿಗಳನ್ನು ಬೆಂಕಿಯು ಪ್ರವೇಶಿಸುತ್ತೋ, ರೂಪಂ ರೂಪಂ ಸರ್ವದೇಹಂ ಪ್ರತಿ, ಅನೇಕ ದೇಹಗಳನ್ನು ಪ್ರವೇಶಿಸಿದೆ ಈ ಆತ್ಮ. ಪ್ರವಿಷ್ಟತ್ವಾತ್ ಪ್ರತಿರೂಪ ಬಹುವ, ಹ್ಯಾವಿಂಗ್ ಎಂಟರ್ಡ್, ಅವುಗಳಂತಲೇ ತೋರ್ತದೆ. ತಮಿಳುನಾಡು ಮನುಷ್ಯರಲ್ಲಿ ಪ್ರವೇಶಿಸುವಾದಾಗ ತಮಿಳುನಾಡು ಮನುಷ್ಯರಂತನೇ, ಅವರ ನಾಲಿಗೆ, ಅವರ ಮಾತು, ಅವರ ಭಾಷಾ, ಅವರ ಶಬ್ದ, ತಕ್ಷಣ ಓ ಇವನು ತಮಿಳಿಯನ್, ಇವನು ಕೇರಳಿಯನ್, ಇವನು ಕರ್ನಾಟಕಿ, ತಕ್ಷಣ ರೂಪಂ ರೂಪಂ, ಅವುಗಳವುಗಳ ರೂಪಗಳಂತೆ. ಪಾಪ ಪರಮಾತ್ಮ ಏನಾಗ್ಬಿಟ್ಟಪ್ಪ ಅವಸ್ಥೆ ಅಂತಿನ್ನ. ನಾನು ಭಾರಿ ಆಶ್ಚರ್ಯ ಉಪಾಧಿಗಳನ್ನು ನೋಡಿದ್ದು ಜರ್ಮನ್ದು, ಭಾರಿ ಆಶ್ಚರ್ಯ. ಎಷ್ಟು 6.5 ಅಡಿ ಎತ್ತರ ಪ್ರತಿಯೊಬ್ಬರು, ಅವ್ರ ಹೊಕ್ಕಳಕ್ಕೆ ನಾ ಬರ್ತಿದ್ದೆ, ಅಷ್ಟು ಎತ್ತರ. ನಾನು ಅಮಿತಾಬ್ ಬಚ್ಚನ್ ಎಷ್ಟಿದ್ದಾನು ಗೊತ್ತಿಲ್ಲ, ಎಷ್ಟಿದ್ದಾನೋ ಪ್ರಭು, ಅವ್ರ ಮೇಲೆ ಇದ್ದಾನ ಈಗ ಒಳ್ಳೆ. ಏನದು ವಿಚಿತ್ರ, ಅಲ್ಲಿ ಕನ್ನಂಬಾಡಿ KRS ಡ್ಯಾಮ್, ಆ ಡ್ಯಾಮ್ ಗೇಟಿಗೆ ಒಬ್ಬ ಮನುಷ್ಯ ನಿಂತಿರ್ತಾನ ಅಲ್ಲಿ. ಆಮೇಲೆ ಒಂದು ಯಾವುದೋ ಒಂದು ಪ್ರಸಂಗದೊಳಗೆ ಅಲ್ಲಿ ಆ ದೊಡ್ಡ ಫೌಂಟೇನ್ ಅದಲ್ಲ, ಅಲ್ಲಿ ಸ್ವಲ್ಪ ಕ್ಯಾಫ್ಟೇರಿಯಾ ತಿಂಡಿ ತಿನಿಸು ಎಲ್ಲ ಸಿಗ್ತಾವೆ, ಜ್ಯೂಸು. ಅಲ್ಲಿ ಕೂತಿದ್ದೆ, ಅದು ಆಕಾರ ಬರೋದನ್ನು ನೋಡಿದೆ. ಇದ್ಯಾವುದೋ ವಿಚಿತ್ರ ಪ್ರಾಣಿ, ಯಾವ ಲೋಕದಿಂದ ಬಂದದಪ್ಪ ಇದು? ಬಂತದು ವಾಚ್ಮನ್ ಡ್ರೆಸ್ ಹಾಕ್ಕೊಂಡು. ನಾನು ವಾಚ್ಮನ್ ಸಾಹೇಬ್ರೆ ಬರ್ರಿ ಇಲ್ಲಿ ಅಂದೆ. ಅವ ಹೆಂಗೆ ನೋಡಿಗತ್ತೆ ಎಲ್ಲ ಬಿಡಿ, ಯಾರು ಕರೀರಿ ಗೊತ್ತಲ್ಲ, ನಾ ಕಾಣವಲ್ಲೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿರಲ್ಲ. ಅವನು ಎಷ್ಟು ಎತ್ತರಿದ್ದಾನೆ ಅಂದ್ರೆ ನಾ ಕೂಗಿದವ ನಾನು ಕಾಣವಲ್ಲೆ ಅವನಿಗೆ. ಆಮೇಲೆ ಅವ್ನ ಶರ್ಟ್ ಹಿಡಿದು ಹಿಂಗೆ ಜಗ್ಬೇಕಾಯ್ತು, ಜಗ್ಗಿಂದ ಹಿಂಗೆ ನೋಡು ಬಾಪ ಅಂದೆ, ಕೂತ್ಕೋ ಅಂದೆ. ಅವ ಕೂತ್ಕೊಂಡ, ನಾನು ನಿಂತ್ಕೊಂಡೆ, ಅವ ಕರೆಕ್ಟಾಗಿ ಮಾತಾಡಲಿಕ್ಕೆ ಬಂದ. ರೂಪಂ ರೂಪಂ ಪ್ರತಿರೂಪಂ ಆತ್ಮ ರಂಭು ಆತ್ಮ ಗಿಡ್ಡಾತ್ಮ ದಪ್ಪಾತ್ಮ ತೆಳ್ಳಾತ್ಮ ಬೆಳಗಾತ್ಮ ಕಪ್ಪಾತ್ಮ. ನೋಡಿ ಎಷ್ಟು ಥರ ಆಗಿಬಿಟ್ರು ನೋಡಿ, ಕೆಂಪಾತ್ಮ ಬಿಳಿ ಆತ್ಮ ಇವೆಲ್ಲ ಆತ್ಮ ರೂಪಂ ರೂಪಂ ಸರ್ವದೇಹಂ ಪ್ರತಿ ಪ್ರವಿಷ್ಟತ್ವಾತ್ ಪ್ರತಿರೂಪ ಬಭೂವ ಬಹಿಶ್ಚ ಸ್ವೇನ ಅವಿಕೃತೇನ ಸ್ವತಃ ತಾನು ವಿಕಾರಗೊಳ್ಳದೆ. ಹೀಗೆ ಆಕಾಶವು ಸ್ವತಃ ತನ್ನಲ್ಲಿ ವಿಕಾರವಿಲ್ಲದೆ ಎಲ್ಲೆಲ್ಲಿಯೂ ಇರುತ್ತದೆಯೋ ಹಾಗೆ ಈ ಆತ್ಮನು ಎಲ್ಲರಲ್ಲಿಯೂ ಇದ್ದಾನೆ. ಆದರೆ ಸ್ವತಃ ಅವಿಕೃತೇನ ಯಾವ ವಿಕಾರಕ್ಕೂ ಒಳಗಾಗದೆ ಇದ್ದಾನೆ. ಇದನ್ನೇ ಇನ್ನೊಂದು ಉದಾಹರಣೆ ಎಂದು ಹೇಳ್ತಾರೆ. ವಾಯುರ್ಯಥೈಕೋ ಭುವನಂ ಪ್ರವಿಷ್ಟ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಯಥಾ ಏಕಃ ವಾಯುಃ ಭುವನಂ ಪ್ರವಿಷ್ಟಃ ಲೋಕವನ್ನು ಹೊಕ್ಕುತ್ತದೆ. ಆಮೇಲೆ ಅಲ್ಲಿರುವ ಎಲ್ಲ ರೂಪಗಳನ್ನು ಧಾರಣ ಮಾಡ್ತದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ವಾಯುಃ, ವಾಯು ಪ್ರವೇಶ ಮಾಡ್ತದೆ. ಈಗ ಇಲ್ಲಿ ವಾಯು, ಹೊರಗೆಲ್ಲ ವಾಯು ಇದೆ, ಅದು ಪ್ರವೇಶ ಮಾಡ್ತದೆ. ಹೆಂಗೆ ಪ್ರವೇಶ ಮಾಡ್ತದೆ? ಕಿಟಕಿಯಿಂದ ಪ್ರವೇಶ ಮಾಡಿದಾಗ ಏ ಕಿಟಕಿಯಿಂದ ಗಾಳಿ ಬರ್ತದೆ ನೋಡು ಅಂತ ಹೇಳ್ತೀವಿ. ಬಾಗಿಲಿಂದ ಪ್ರವೇಶ ಮಾಡಿದಾಗ ಏನು ಹೇಳ್ತೀವಿ? ಬಾಗಿಲಿಂದ ಗಾಳಿ ಬರ್ತದೆ ಅಂತ ಹೇಳ್ತೀವಿ. ಗಾಳಿ ಅಲ್ಲಿ ಅಲ್ಲಿ ಮಾತ್ರ ಅದನ್ನು ಎಲ್ಲ ಕಡೆಗೆ ಅದ, ಎಲ್ಲ ಕಡೆಗೆ ಇರುವ ಗಾಳಿ ಆ ರೂಪದಿಂದಾಗಿ ಅಲ್ಲಿಂದ ಬರ್ತದೆ ಅಂತ ಹೇಗೆ ಅನಿಸ್ಕೋತದೋ ಹಾಗೆ ಎಲ್ಲೆಲ್ಲಿಯೂ ಇರುವ ಆತ್ಮ ಏನು ಚಿಕೇತ ಆ ರೂಪಗಳಂತೆ ಇದ್ದು ಬಿಡ್ತದಷ್ಟೇ. ಇವು ಸಂಕ್ರಾಂತಿಗೆ ಸಕ್ರೆ ಗೊಂಬಿ ಸಿಗ್ತಾವೆ, ಆನೆ ಒಂಟೆ ಮೊಲ ಕತ್ತೆ ಕುದುರೆ ಸಿಗ್ತಾವೆ ಗೊಂಬಿ. ಅದು ಸಕ್ಕರೆ ನೀವು ಯಾವ ಅಚ್ಚಿನಲ್ಲಿ ಹಾಕ್ತೀರಿ ಸಕ್ಕರೆ ಆ ರೂಪವನ್ನು ಧಾರಣ ಮಾಡಿ. ನಾವು ಡಯಾಬಿಟಿಕ್ ಅಲ್ಲ, ಹೀಗಾಗಿ ಅದೇ ಉದಾಹರಣೆ ಕೊಡೋದು. ಶಂಕರಾಚಾರ್ಯ ಕಾಲಕ್ಕೆ ಉಪನಿಷತ್ ಕಾಲಕ್ಕೆ ಡಯಾಬಿಟಿಸ್ ಅನ್ನೋದು ಇದ್ದಿದ್ದೇ ಇಲ್ಲ, ಇದ್ರೆ ಅವರು ಇದೇ ಉದಾಹರಣೆ ಕೊಡ್ತಿದ್ರು. ಹಾಂ ನೋಡು, ಅದು ಅದು ಆ ರೂಪವನ್ನು ಧಾರಣ ಮಾಡುತ್ತದೆ. ನೀವು ಯಾವ ಅಚ್ಚಿನಲ್ಲಿ ಹಾಕ್ತೀರಿ ಆ ರೂಪ ಧಾರಣ ಮಾಡ್ತದೆ. ನಮಗೆಲ್ಲ ಕೊಡ್ತಿದ್ರು ತೋರಿ, ಅವು ನಾವು ಹೋಗಿ ನೋಡ್ತೀವಿ ದಪ್ಪ ಯಾವುದದು ದೊಡ್ಡದೆ ಎಲ್ಲ ಒಂದೇ ಇರ್ತಾವು. ಅವು 10 ರೂಪಾಯಿ ಇರಲಿಲ್ಲ, 10 ರೂಪಾಯಿನೇ ಕೆಟಗಿರಿ ಅದು. 5 ರೂಪಾಯಿ 5 ರೂಪಾಯಿ ಕೆಟಗಿರಿ. ಅವು 5 ರೂಪಾಯಿ ಕೆಟಗಿರಿಯೊಳಗೆ ಎಲ್ಲ ಅಷ್ಟೇ ಇರ್ತಾವೆ. ಏನು ಒಂದು ಜಾಸ್ತಿ, ಒಂದು ಗ್ರಾಮ್ ಜಾಸ್ತಿ ಇರ್ತಾವೆ, ಒಂದು ಗ್ರಾಮ್ ಕಡಿಮೆ ಇರ್ತಾವೆ. ಅದು ಆದರೂ ಕೂಡ ನಾವು ಕಾಣಲಿಕ್ಕೆ ನಾವು ಶೋಭನಾಧ್ಯಾಸ ಅದ್ರ ಮೇಲೆ ಅಧ್ಯಾಸ ಮಾಡ್ತೀವಿ. ಈ ಶಬ್ದಪ್ಪಿದ್ದಂಗೆ ಕಾಣಿಸ್ತದೆ, ಇರೋ ಸಕ್ಕರೆ ಜಾಸ್ತಿ ಅದಪ್ಪ, ಇದು ನನಗಿರಲಿ ಅಲ್ಲ. ಆನೆ ಒಂಟೆ ಎಲ್ಲ ಇಟ್ಟಿದ್ರೆ ಆನೆನೇ ತಗೊಳ್ಳೋರು ಎಲ್ಲರೂ. ಯಾಕೆ ಆನೆ ತಗೋತಿದ್ರು? ದಪ್ಪ, ಹೊಟ್ಟೆ ದಪ್ಪ, ಅದನ್ನ ತುಂಬ ಇಲ್ಲಪ್ಪ. ಸಕ್ಕರೆ ಯಾವ ಅಚ್ಚಿನಲ್ಲಿ ಹಾಕ್ತಿರೋ ಆ ರೂಪವನ್ನು ಹೇಗೆ ಧರಿಸ್ತದೋ ಹಾಗೆ ವಾಯು ರೂಪಂ ರೂಪಂ ಪ್ರತಿರೂಪೋ ಬಭುವ ಆ ರೂಪಗಳನ್ನು ಧರಿಸ್ತದೆ. ಏಕಃ ತಥಾ ಸರ್ವಭೂತಾಂತರಾತ್ಮ. ಅದೇ ಪ್ರಕಾರ ಆತ್ಮ, ಏಕಃ ಆತ್ಮ ಸರ್ವಭೂತಾಂತರ, ಎಲ್ಲ ಜೀವರಾಶಿಗಳಲ್ಲಿ ಅವುಗಳವುಗಳಂತೆ ಪ್ರತಿರೂಪ ಬಹಿಶ್ಚ, ಹೊರಗೂ ಒಳಗೂ ಆ ರೂಪವಾಗಿ ಅದು ತೋರ್ತದೆ. ತಥಾ ಅನ್ಯ ದೃಷ್ಟಾಂತ, ಮೇಲೆ ಒಂದನ್ನು ದೃಷ್ಟಾಂತವನ್ನು ನಾವು ಕೊಟ್ವಿ, ಅದರಂತೆ ಈಗ ಮೇಲೆ ಕೊಟ್ಟಿದ್ದು ಅಗ್ನಿ. ಈಗ ನಾವು ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀವಿ. ದೃಷ್ಟಾಂತ ಅನ್ಯ ದೃಷ್ಟಾಂತ, ಏನು ದೃಷ್ಟಾಂತ? ವಾಯು ಯಥೈಕ ಇತ್ಯಾದಿ ಪ್ರಾಣಾತ್ಮನಾ ದೇಹೇಶು ಅನುಪ್ರವಿಷ್ಟ. ಈ ವಾಯು, ಈ ವಾಯುವಿನ ಉದಾಹರಣೆ ಕೊಡ್ತೀವಿ. ಏಕ ವಾಯು ಯಥಾ ಏಕ ವಾಯು ಇತ್ಯಾದಿ. ಇವನೇನು ಮಾಡ್ತಾನೆ? ಎಲ್ಲೆಲ್ಲಿಯೂ ಇದ್ದಾನೀಗ, ಎಲ್ಲೆಲ್ಲೂ ಇದ್ದಾನೆ. ಮನುಷ್ಯ ಉಪಾಧಿ ಒಳಗೂ ಇದ್ದಾನೆ. ಏಕ ವಾಯು ಎಲ್ಲೆಲ್ಲಿಯೂ ಇದೆ, ಮನುಷ್ಯನ ದೇಹದೊಳಗೂ ಇದೆ. ಮನುಷ್ಯನ ದೇಹದೊಳಗೂ ವಾಯು ಇದೆ. ಹೆಂಗಿದೆ? ಪ್ರಾಣಾತ್ಮನ ಪ್ರಾಣಪಾನ ವ್ಯಾನ ಉದಾನ ಸಮಾನ ಕ್ರಿಯೆಗಳೇನಿವೆಯೋ ಆ ಕ್ರಿಯೆಗಳನ್ನು ತೊಡಗಿಸಿಕೊಂಡು ಹೋಗಲಿಕ್ಕೆ ಬೇಕಾದಂತಹ ಎನರ್ಜಿ ಶಕ್ತಿ ಅದು ಪ್ರಾಣ. ಪ್ರಾಣದಿಂದ ಡೈಜೆಷನ್, ಪ್ರಾಣದಿಂದ ರಕ್ತಚಲನ, ಪ್ರಾಣದಿಂದ ಅಪಾನ, ಪ್ರಾಣದಿಂದ ಸಮಾನ, ಪ್ರಾಣದಿಂದ ಉದಾನ, ಅಪ್ರಾಣದಿಂದ ಪ್ರಾಣದಿಂದ ಪ್ರಾಣದಿಂದ ಅಂತೇವಲ್ಲ, ಅದು ಒಂದು ಎನರ್ಜಿ. ವಾಯು ಈ ಎನರ್ಜಿ ಮೂಲಕವಾಗಿ ಎಲ್ಲ ದೇಹಗಳನ್ನು ಪ್ರವೇಶ ಮಾಡುತ್ತೆ. ಇಷ್ಟೇ ಅವ್ರು ಹೇಳಬೇಕಾದ್ದು. ಅಷ್ಟು ದೇಹಗಳನ್ನು ಪ್ರವೇಶ ಮಾಡಿದ್ರಿಂದಾಗಿ ಅಷ್ಟು ವಾಯುಗಳಾದವೋ ಇಲ್ಲೋ? ಹಾ, ಏಕ ವಾಯು ಒಂದೇ ಒಂದು. ಏಕ ವಾಯು ಯಥಾ ಭುವನಂ ಪ್ರವಿಷ್ಟ, ಈ ಶರೀರಗಳನ್ನು ಪ್ರವೇಶಿಸಿ ಪ್ರತಿರೂಪ ಬಭುವ ಆ ಶರೀರಗಳಲ್ಲಿ ಇರ್ತದೆ. ತಥಾ ಆತ್ಮ ಸರ್ವಭೂತಾಂತರ, ಆತ್ಮನು ಎಲ್ಲ ಜೀವರಾಶಿಗಳಲ್ಲಿ ಪ್ರವೇಶಿ ಆ ರೂಪದಂತೆ ಇರುತ್ತಾನೆ. ರೂಪಂ ರೂಪಂ ಪ್ರತಿರೂಪೋ ಬಭುವ ಇತ್ಯಾದಿ ಸಮಾನಂ. ಮೇಲೆ ಹೇಗೆ ಹೇಳಿದೆವೋ ಹಾಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮತ್ತೊಂದು ಉದಾಹರಣೆ ಕೊಡ್ತಾರೆ, ಅದು ಯಾವುದದು? ಸೂರ್ಯ ಸಿಟ್ಟು ಮಾಡಿ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜೈ.